ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಈ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಯ ಮರುಪ್ರಸಾರ. ವಿಷಯ ಜಾನುವಾರುಗಳಲ್ಲಿ ಕಂದು ಹಾಕುವ ರೋಗ. ಕಾರ್ಯಕ್ರಮದ ಕೊನೆಯಲ್ಲಿ ಜಗದೇವಪ್ಪ ಗಡೇದ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿವೆ. ಈಗ ನಿತ್ಯಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 30%. ರಾಯಚೂರು, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ 35, ಕೊಪ್ಪಳ ಜಿಲ್ಲೆ ಒಳಗ 60, ಬಳ್ಳಾರಿ ಜಿಲ್ಲೆ ಒಳಗ 40 ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ ಶೇಕಡಾ 50% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ, ಆದರ ಮೋಡ ಮುಸುಕಿದ ವಾತಾವರಣವನ್ನ ನಾವು ನೋಡಬಹುದು. ಹೀಗಾಗಿ ಎಲ್ಲೋ ಕೆಲವು ಕಡೆ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಇರ್ತಾವ ಅನ್ನೋದನ್ನ ಗಮನಿಸಬೇಕು. ವಿಶೇಷವಾಗಿ ಕೊಪ್ಪಳ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಕೇಳೋಣಂತ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ. ಬಿಳಿಯತ್ತ ಮಾನಿಂಗ ಇಂದಿನ ವಿಷಯ ಜಾನುವಾರುಗಳಲ್ಲಿ ಕಂದು ಹಾಕುವ ರೋಗ. ರೈತನ ಪ್ರೀತಿಯ ಮಣಿಮಗ ಕಾಳಿಂಗ ರೈತನ ಪ್ರೀತಿಯ ಮಣಿಮಗ ಕಾಳಿಂಗ ಅವನ ಜೊತೆಗಾರ ಮಾನಿಂಗ ಕಾಳಿಂಗ ಮಾನಿಂಗ ತಿಂದುಂಡು ನಲಿದರ ರೈತನಿಗೆ ವರವೂ ಇದ್ದಾಂಗ ಕಾಳಿಂಗ ಮಾನಿಂಗ ತಿಂದುಂಡು ನಲಿದರ ರೈತನಿಗೆ ವರವೂ ಇದ್ದಾಂಗ ಕರಿಯತ್ತ ಕಾಳಿಂಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನು ಕೇಳೋಣ, ಆ ನಂತರ ಪಶುವೈದ್ಯರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನು ಕೇಳೋಣ. ಮೊದಲಿಗೆ ಕಿರುನಾಟಕ. ಕಿರುನಾಟಕ ಸದ್ದಿಲ್ಲದ ಸರದಾರ, ರಚನೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ. ಕೇಳಿ ಕಿರುನಾಟಕ ಸದ್ದಿಲ್ಲದ ಸರದಾರ. ಗೌಡ್ರ ಗೌಡ್ರ ಬಾರ್ ಪಾಶವಣ್ಣ. ನಮಸ್ಕಾರ ರೀ ಗೌಡಶಾನಿ ಅವ್ರ. ಇಲ್ಲಿ ಗೌಡ್ರ ಕಾಣಿಸ್ವಲ್ರಲ್ಲ. ಗೌಡ್ರ ನೋಡಪ್ಪ, ನಮ್ಮ ನಾಗ ಇದಾನಲ್ಲ, ನಾಗ್ಯಾಗ ಒಂದ್ ತಟ್ಟೆ ಕರಮಿಲ್ಲ. ಏನಾಗಿದ್ರಿ ಅವನಿಗೆ? ಮೂರ್ನಾಲ್ಕ ದಿನ ಆಯ್ತು ಬಂದೇ ಇಲ್ಲ. ಅವನಿಗೆ ಜ್ವರ ಬಂದವಂತ, ಕೈಕಾಲ್ ನೋಯ್ಲಿಗತ್ತವಂತ, ಹಿಂಗ ಸುಸ್ತ್ ಹೊಡೆದನವ. ಅದಕ್ಕೆ ಮೂರ್ನಾಲ್ಕ ದಿನದಿಂದ ಬಂದೇ ಇಲ್ಲ. ಮತ್ತೆ ಇನ್ನೇನಪ್ಪ, ಕೆಲಸ ಅಂತೂ ಇದ್ದೇ ಇರ್ತಾವಲ್ಲ, ಹಂಗ ದನದ ಕೊಟ್ಟಿಗೆಯಾಗಿದ್ದಾರೆ ನಿಮ್ ಗೌಡ್ರು. ಅಂದ್ರೆ ನೋಡ್ರಿ ಗೌಡ್ರ, ನಮಸ್ಕಾರ ರೀ ಗೌಡ್ರ. ನಮಸ್ಕಾರಪ್ಪ, ನಮಸ್ಕಾರ. ಸ್ವಲ್ಪ ನಿಂದ್ರ ಕೈ ತಕೊಂಡ್ ಬರ್ತೀನಿ. ಏನ್ರಿ ಗೌಡ್ರ, ನಿಮಗೆ ಕೆಲಸ ಬಿತ್ತ? ಗೌಡ್ ಶಾಣಿ ಹೇಳಿರ್ಬೇಕಲ್ಲ ನಿನ್ಗೆ. ಹೌದ್ರಿ, ನಮ್ ನಾಗ್ಯಾಗ ಏನಾಗ್ಯದ, ಒಂದ್ ಮೂರ್ನಾಲ್ಕ ದಿನದಿಂದ ಮೈಕೈ ನೋವು, ಜ್ವರ ಬಂದ. ಇನ್ನವ ತಪ್ಸಲಾರ ಮನುಷ್ಯ. ಹೌದಲ್ಲ, ಯಾವ ಹೇಳೋದಿಲ್ಲ. ಚಲೋ ಚಲೋ ಅಲ್ಲ, ಪಾಪನಿಗೆ ಹೇಳಲಿಕ್ಕೆ ಬರಬಾರ್ದು ನೋಡ್ರಿ ಹಿಂಗಾಗ್ಯದ್ರಿ ಅಂದ. ಇನ್ನ ಐನ್ ಟೈಮ್ ಯಾರು ಸಿಗ್ತಾರಪ್ಪ? ಹೌದಲ್ರಿ. ಮತ್ತ ಇನ್ನೊಂದಿಲ್ಲ, ನಮ್ ಕೆಲಸ ನಾವ್ ಮಾಡ್ಕೊಳ್ಳೋದ್ರೊಳಗ ಅದ್ರೊಳಗ ಸಿಗೋ ಸುಖಾನೇ ಬೇರೆ. ಹೌದಲ್ರಿ, ಹೌದಲ್ಲ. ಅದಕ್ಕೆ ನಾವೇನ್ ಇದು ಮಾಡಲ್ಲ, ಅದಕ್ಕೆ ಕೊಟ್ಟಿಗೆ ಕೆಲಸ ಇತ್ತ. ಕೆಲಸ ಅಂದ್ರ ದನ ಕಾಯಂ ಬಿಟ್ರು, ದನದ ಮಾಲಕರಿಗೆ ಬಿಡ್ಲಿಲ್ಲ. ಬರೋಬ್ಬರಿ ನೋಡಿ ಬರೋಬ್ಬರಿ ಇರ್ರಿ. ಆದ್ರೆ ನೀವು ನಾಗಪ್ಪಗ ಆರಾಮಿಲ್ಲ ಅಂತಂದ್ರಿ, ಮೈಕೈ ಬೇರೆ ಜ್ವರ ಅಂತಪ್ಪ. ಹೌದ್ರಿ, ಅಲ್ರಿ ಇಟ್ಟು ಹೊರ ಹುಡುಗದನ ಈಗ ಹಿಂಗ ಮೈಕೈನು ಜ್ವರ ಅಂತಂದ್ರ ಹೆಂಗ್ರಿ ಗೌಡ್ರ? ಏನ್ ಶಿವನ್ ಹಿಂಗಂತೀನಿ, ಮನುಷ್ಯ ಅಂದ್ಮೇಲೆ ಏನಾರ ಆಗವ್ ಹೆಸರಿಗೆ ಬರುದ ಮನುಷ್ಯ ಬಂದ ಕಲ್ಲಿ ಬರ್ತವನ. ಅದು ಖರೆ ಬಿಡ್ರಿ ನೀವ್ ಹೇಳುದು. ಆದ್ರ ಒಂದ್ ಯಾಕೋ ನನಗ ಯಾಕೆ ಇದು ಸಂಶಯ ಬರಾಕತೈತಿ ಅಂತಂದ್ರ, ಈಗ ನಾನು ಡಾಕ್ಟರ್ ಕಡೆ ಇದು ವಿಚಾರ ಒಂದ್ ಸ್ವಲ್ಪ ತಲೆಯಾಗ ಹೊಕ್ಕದ್ರಿ ಮಾತಾಡಿದ್ದಕ್ಕ, ಅದಕ್ಕೆ ಇದು ಸಂಶಯ ಬಂತ್ರಿ, ಕೇಳ್ತೀನಿ ನಿಮಗ. ಅಲ್ಲ, ನೀವು ಯಾವ್ದ್ರೆ ಆಕಳ ಕಂದ ಹಾಕಿತ್ತೇನ್ರಿ ಒಂದ್ ಎರಡು ತಿಂಗಳಿಂದ ನಿಮ್ಮ ಮನೆ? ಅದು ಕೆಂಪಾಕಳ. ಹೌದ್ ಹೌದ್ ಹೌದ್, ಕೆಂಪಾಕಳ ಒಂದ್ ಕಂದ ಹಾಕಿತ್ತಪ್ಪ. ಅಗ್ರಿ ಬರೋಬ್ಬರಿ ನೋಡ್ರಿ, ನಾ ವಿಚಾರ ಮಾಡಿದ್ದಕ್ಕ ಸಂಶಯ ಮಾಡಿದ್ದಕ್ಕ ಬರೋಬ್ಬರಿ ಆಯ್ತು. ನಮ್ ಮನೆಗೆ ಕಂದ ಹಾಕೋದಕ್ಕ, ನೀ ವಿಚಾರ ಮಾಡೋದಕ್ಕ, ನಮ್ ನಾಗ್ಯಾಗ ಆರಾಮಿಲ್ಲ, ಎಲ್ಲಿಂದ ಎಲ್ಲಿಗೆ ಸಂಬಂಧ? ಶಿವಣ್ಣ ಮಾತಾಡ್ತೀನಿ, ನಾ ಹೇಳದ ಮ್ಯಾಲ ನಿಮ್ಗೆ ಏನ್ ಸಂಬಂಧ ಐತಿ ಅಂತ ಹೇಳಿ ಗೊತ್ತಾಗ್ಬಿಡ್ತೈತ್ರಿ ಗೌಡಶಾನಿ. ಬಹಳ ಸಂಬಂಧ ಅದ. ಎತ್ತಡ ಮಾಮರ ಎತ್ತಡಕ್ ಹೋಗಿಲ್ಲ ಅಂತ ಹೇಳಿ ಹಂಗೆ ಹಂಗೆ ನೋಡಿ, ಬಾರಿ ಬಾರಿ ಮಾತಾಡೋ. ಎಲ್ಲಿಯ ಸಮುದ್ರದ ಉಪ್ಪು, ಎಲ್ಲಿಯ ಬೆಟ್ಟದ ನೆಲ್ಲಿ ಅಂತಾರ ನೋಡಿ. ಹಂಗ ಕಾಣಸಾಕೋ ಬ್ಯಾರೆ ಬೇರೆ ಕಾಣಿಸಬಹುದ್ರಿ, ಆದ್ರ ಸಂಬಂಧ ಅದರಿ ಗೌಡಶಾನಿ. ಹೌದಾ? ಗೌಡ್ರ ಏನಾಯ್ತು ಗೊತ್ತೇನ್ರಿ, ಡಾಕ್ಟರ್ ಸಾಹೇಬ್ರು ಈ ವಿಚಾರ ಹೇಳ್ಯಾರಿ ನನಗ. ಏನ್ ಹೇಳ? ಈಗ ನಾಗಪ್ಪಗ ಮೈಕೈ ನೋವು ಜ್ವರ ಅಂತ ಹೇಳಿ ಅಂತಂದ್ರಲ್ಲ, ಕಂದ ಹಾಕಿದ್ದಕ್ಕ ನಾನ್ ಯಾಕೆ ಕೇಳಿದ್ನ ಅಂತಂದ್ರ, ಕಂದ ಹಾಕೋ ಟೈಮ್ ನಾಗ ಅವನೇ ಎಲ್ಲ ಉಸಾಬರಿ ಮಾಡಿರ್ತಾನ. ಹೌದ್, ಮತ್ತೆ ಅವನ ಇರವಪ್ಪ ಮಾಸ. ಅದ ಕೆಲವೊಮ್ಮೆ ಏನಾಗ್ತದೆ, ಈಗ ಜಲ್ದಿನ ಕಂದ ಹಾಕಿದಾರ, ಎಷ್ಟು ತಿಂಗಳಾಗಿತ್ತು? ಏಳೆಂಟು ತಿಂಗಳಾಗಿತ್ತು. ಆರು ತಿಂಗಳಾಗಿ ಹೋಗಿತ್ತಪ್ಪ, ಏಳು ತಿಂಗಳು ಇರ್ಬೋದು ನೋಡಿ. ನೋಡ್ರಿ ಇನ್ನೊಂದ್ ಸ್ವಲ್ಪ ನೆನಪು ಮಾಡ್ಕೊಡ್ರಿ, ಮಾಸ ಸರಿಯಾಗಿ ಬಿದ್ದಿರೋದಿಲ್ಲ ಅದು. ಸ್ವಲ್ಪ ತಡ ಆಗಿತ್ತು ಬಿಡು. ಹೌದಿಲ್ರಿ, ಮಾಸ ಸರಿಯಾಗಿ ಬಿದ್ದಿರೋದಿಲ್ಲ, ಆಮೇಲೆ ಕರ ಸತ್ತಿರ್ತೈತಿ. ಹೌದು ಹೌದಿಲ್ರಿ, ನೀವು ಹೇಳಿದ್ ನೆನಪಂದ ನನಗ. ಕಂದ ಹಾಕೊಂಡ್ಮೇಲೆ ಮತ್ತೆ ಕರ ಇರ್ತದೇನಪ್ಪ? ಹಂಗ ಆದ ಕೂಡಲೇ ಏನಾಗ್ತಾವ್ರಿ, ಡಾಕ್ಟರ್ ಸಾಹೇಬ್ರ ಇದನ್ನೇ ಹೇಳಿದ್ರು ನೋಡ್ರಿ, ಹಿಂಗ ಕಂದ ಏನ್ ಹಾಕ್ತಾವಲ್ರಿ, ಕರ ಸತ್ತ ಹೋಗ್ತಾವಲ್ಲ, ಆ ಮಾಸ ಏನ್ ಬೀಳ್ತದ ನೋಡ್ರಿ, ಆ ಮಾಸದಾಗ ರೋಗಾಣುಗಳು ಇರ್ತಾವಂತ. ಆ ರೋಗಾಣುಗಳನ್ನ ಏನ್ ನಾವು ಮಾಸ ಮುಟ್ಟತೀವಿ, ಮಾಸ ಬರಿಗೈಲೆ ಮುಟ್ಟಿದ್ರ ಆ ರೋಗಾಣುಗಳು ನಮ್ಮ ಚರ್ಮದ ಮೂಲಕ ಒಳಗ್ ಹೋಗ್ತಾವ, ಒಳಗ್ ಹೋದ ನಂತರ ಮುಂದ ಮೈಕೈ ನೋವು ಜ್ವರ ಇವೆಲ್ಲ ಚಾಲು ಆಗ್ತಾವ. ಅಂದ್ರ ಶಿವಣ್ಣ, ಈ ಕಂದ ಹಾಕೊಂಡಾಗ ಮಾತ್ರ ಹಿಂಗ್ ಬರ್ತದ ಮನುಷ್ಯಾಗ? ಹೂನ್ರಿ, ರೋಗಾಣುಗಳು ಇರ್ತಾವ್ರಿ. ಯಾಕಪ್ಪ ಅಂತಂದ್ರ ಅಲ್ಲಿ ಅದು ಅವ್ರ ಏನೋ ಡಾಕ್ಟರ್ ಸಾಹೇಬ್ರ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳಿದ್ರಿ, ಅದಕ್ಕೇನೋ ಬ್ರುಸೆಲ್ಲಾ ಅಂತಾರಂತ್ರಿ. ಆ ರೋಗಾಣುಗಳು ಕಂದ ಹಾಕೋದಕ್ಕೆ ಕಾರಣ ಆಗ್ತಾವಂತ್ರಿ ಅವೆಲ್ಲ. ಯಾಕೆ ಕಂದ ಹಾಕ್ತಾವ ಅಂತಂದ್ರೆ ಇದೇ ಈ ರೋಗಾಣು ಇರೋದಕ್ಕೆ ಕಂದ ಹಾಕ್ತಾವ ಅಂತ ಹೇಳಿ. ಅಂದ್ರ ಸಾಮಾನ್ಯವಾಗಿ ಏನು ಇದಿರ್ತಾವ ಆ ಮಾಸ ತೆಗೆದ್ರಂತೂ ಏನು ಅಂತ ಜ್ವರ ಆಗಿರ ಏನ್ ಬರುದಿಲ್ಲ. ಯಾಕಂದ್ರೆ ಎಷ್ಟ ಆಗ್ಯಾವಲ್ಲ ನಮ್ಮನೆಯಲ್ಲಿ, ಐನಿದ್ದ ಮೇಲೆ ವರ್ಷನಾಗ ಮೂರು ನಾಲ್ಕು ಆಗ್ತಾವ. ಆದ್ರ ಇಂಥ ಒಂದು ರೋಗಾಣುವಿನಿಂದ ಏನ್ ಆಗ್ತದಲ್ಲ, ಅದ್ ಕಂದ್ ಹಾಕುದು ಈಗ ಮ್ಯಾಲ ಮೇಲೆ ಆಗೇ ಬಿಡ್ತಾವ ಅಂತ ಇವೆಲ್ಲ. ಈಗ ಮನ್ಯಾಗ ಒಂದ್ ನಾಲ್ಕೈದು ಜನ ಇದ್ದು ಹಂಗಾದಾಗ್ನು ಹೆಚ್ಚು ಕಡಿಮೆ ರೋಗಾಣುಗಳು ಎಲ್ಲಾ ಕಡೆ ಬಂದು ಪಸರಿಸ್ತಾವಂತ್ರಿ, ಹರಡ್ತಾವಂತ. ಒಂದ್ ದನದಿಂದ ಇನ್ನೊಂದನಕ್ಕೆ ಬರ್ತಾವ ಬರ್ತಾವ. ಅದಕ್ಕ ಈಗ ದನದಿಂದ ದನಕ್ಕೆ ಒತ್ತಾಟೆ ಹೋಗ್ಲಿ. ಈಗ ಹೇಳದಲ್ರಿ, ದನಗಳಿಂದ ಮನುಷ್ಯನಿಗೆ ಸಹಿತ ಬರ್ತಾವ. ಅದಕ್ಕ ಇದ್ರ ಬಗ್ಗೆ ಬಹಳ ಕಾಳಜಿ ವಹಿಸ್ಬೇಕು ನೋಡ್ರಿ ಗೌಡ್ರ. ಅಲ್ಲಪ್ಪ, ಈಗ ನೀ ಇದನ್ ಕಂದ ಹಾಕದ ರೋಗಾಣು ಇರ್ತಾವಂತೇನೋ ಅಂದೆ. ಹ್ಞೂನ್ರಿ, ಮನುಷ್ಯರಿಗೂ ಬರ್ತಾವ ಅಂತ ಅಂದೆ. ಈಗ ಮನುಷ್ಯರಿಗೆ ಬಂದ್ಮೇಲೆ ಏನೇನ್ ಪರಿಣಾಮ ಆಗ್ತದೆ ಮನುಷ್ಯರ ಮೇಲೆ ಅಂತ ಅದನ್ನು ನೀ ಕೇಳಿರ್ಬೇಕಲ್ಲ ಅವ್ರಿಗೆ. ಅಲ್ರಿ ಗೌಡ್ರ, ಇಂಥದ್ದು ನಾ ಬಿಡ್ತೀನಿ. ದನಗಳದ್ದು ನಾ ಹೆಂಗ್ ವಿಚಾರ ಮಾಡ್ತಾ ಇದೀನಿ, ಮತ್ತೆ ನಾವು ಸುತ್ತಮುತ್ತಲ ಅದೇ ಕೆಲಸ ಮಾಡೋ ಮನುಷ್ಯರು ಕೆಲಸ ಮಾಡ್ತೀವಿ. ದನಗಳದ್ದು ಬಿಡುದಿಲ್ಲ ಅಂದ್ರೆ ಮನುಷ್ಯರ ಹೆಂಗ್ರಿ ಗೌಡ್ರ? ಎಲ್ಲಾ ಕೇಳ್ಕೊಂಡೆ ಬಂದಿದ್ವಿ. ಅವ್ರ ಏನಂತಾರಂತಂದ್ರ, ಈಗ ನಾವು ಇಲಾಜ್ ಮಾಡಿಸ್ಲಿಲ್ಲ ಅಂತಂದ್ರ ಮುಂದ ಅದು ಬಹಳ ತ್ರಾಸ ಆಗ್ತೈತಿ ಅಂತ ರೀ. ಡಾಕ್ಟರ್ ಸಾಹೇಬ್ರ ಏನ್ ಹೇಳಿದ್ರಿ, ಅವ್ರು ಹೇಳಿದ್ಕ ನಾ ದಂಗ ಬಡದ್ರಿ. ಹೌದಾ? ಹೂನ್ರಿ. ಅಂತದೇನ್ ಹೇಳಿದ್ರಪ್ಪ? ಏನಂತಂದ್ರಿ, ಈಗ ಬಹಳ ದಿವಸ ನೀವು ಹಂಗೆ ಬಿಟ್ರಿ ಅಂತಂದ್ರ ಸಂತಾನ ಶಕ್ತಿ ಸಹಿತ ಹೋಗ್ಬಿಡ್ತದಂತ್ರಿ ಮನುಷ್ಯರ್ದು ಗಂಡಸರ್ದು. ಯಪ್ಪ ಏನ್ರಿ ಡಾಕ್ಟರ್ ಸಾಹೇಬ್ರ ಹಿಂಗ್ ಹೇಳಾಕತ್ತೀರಿ ನೀವು, ಮತ್ತ ಇನ್ ಹೆಂಗ್ ಮಾಡ್ಬೇಕ್ರಿ ಅಂತ ಹೇಳಿ ನಾನು ಚಿಂತೆ ಮಾಡಾಕತ್ತೆ. ಏ ಶಿವಣ್ಣ ಹಂಗ ಯಾಕೆ ಚಿಂತೆ ಮಾಡ್ತೀವೋ, ಹಂಗೆಲ್ಲ ಚಿಂತೆ ಮಾಡಬೇಡ, ಏನ್ ಹಂಗೇನ್ ಆಗಂಗಿಲ್ಲ. ಆದ್ರ ಮುಂಜಾಗ್ರತೆ ನಾವು ತಗೊಂಡ್ರ ಮತ್ತ ಟ್ರೀಟ್ಮೆಂಟ್ ಮಾಡಿದ್ರ ಎಲ್ಲ ಬರೋಬ್ಬರಿ ಆಗ್ತೈತೇನಪ್ಪ. ನೀ ಏನು ಆಕಾಶ ಮೈ ಮೇಲೆ ಬಿದ್ದವ್ರಂಗ ಏನು ಚಿಂತೆ ಮಾಡೋ ಕಾರಣ ಇಲ್ಲ. ಗಂಡಸ್ರಿ ಹಿಂಗಾತಪ್ಪ, ಹ್ಞೂನ್ರಿ. ಇನ್ ಹೆಣ್ಮಕ್ಳಿಗೆ ಏನಾಯ್ತ ಅಂತ ಗೌಡ್ರ, ಈಗ ನೋಡ್ರಿ ಆಕಳಿಗೆ ಹಿಂಗಾಗ್ತದ ಕಂದ ಹೋಗ್ತ, ಮತ್ ಹೆಣ್ಮಕ್ಳದ ಪರಿಸ್ಥಿತಿ ಬೇರೆ ಏನಿರುದಿಲ್ಲ. ಹೌದಿಲ್ರಿ? ಅವ್ರ ಅದೇ ಅಂದ್ರು. ನಾನು ಇದನ್ನ ಕೇಳಿದ್ರಿ ಡಾಕ್ಟರ್ ಸಾಹೇಬ್ರಿಗೆ, ಮತ್ ಹೆಣ್ಮಕ್ಳದ ಹೆಂಗ್ರಿ ಪರಿಸ್ಥಿತಿ ನೋಡಪ್ಪ. ಯಾರ್ಯಾರು ಈ ದನಗಳ ಜೋಡಿ ಕೆಲಸ ಮಾಡ್ತಾರ, ಯಾರ್ಯಾರು ಈ ಹೈನುಗಾರರಿರ್ಲಿ ಗೌಳಿಗಿರ್ಲಿ ಆಮೇಲೆ ಈಗ ನಾಗಪ್ಪನಂತವ್ರ ಕೆಲಸಗಾರ ಯಾರೇ ಇರ್ಲಿ, ಮತ್ ಮುಂದ ಆ ಹಾಲು ಕುಡಿಯೋರು ಸಹಿತ, ಆ ದನದ್ದೇನ್ ಹಾಲ್ ಇರ್ತದಲ್ಲ ಹಾಲು ಕುಡಿಯೋರಿಗೆ ಸಹಿತ ಇದು ತೊಂದರೆ ತಪ್ಪಿದ್ದಲ್ಲ ಅನ್ನುವಂತ ಮಾತು ಹೇಳಿದ್ರಿ. ಅಂದ್ರ ಈ ಕಂದ ಹಾಕೊಂಡಿದ್ದ ಆಕಳ ಹಾಲು ಕುಡಿಬೇಕಾದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕಾಯ್ತಪ್ಪ. ನಾವು ವಿಚಾರ ಮಾಡ್ಬೇಕಂದ್ರೆ ಏನ್ರಿ, ಬಹಳ ದೊಡ್ಡ ವಿಚಾರ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಈ ಬ್ರುಸೆಲ್ಲಾ ಅಂತ ಏನ್ ಬ್ಯಾಕ್ಟೀರಿಯಾ ಹೇಳಿದ್ರಲ್ರಿ, ಅದು ಹಾಲಿನ ಮುಖಾಂತರವಾಗಿ ಯಾವ್ದಕ್ಕ ಈ ರೋಗ ಬಂದಿರತೈತಲ್ಲ ಆ ದನದ ಹಾಲಿನ ಮೂಲಕವಾಗಿ ಎಲ್ಲಾ ಕಡೆ ಹರಡಿ ಬಿಡ್ತಂತ್ರಿ. ಅಂತಂದ್ರ ಈ ಹಸಿ ಹಾಲು ಕುಡಿದ್ರಂತೂ ಬಹಳ ಸಮಸ್ಯೆ. ಹಸಿ ಹಾಲು ಅದನ್ನ ನೆನಸ್ಕೊಳಕ್ಕೆ ಸಾಧ್ಯ, ಅದಕ್ಕೆ ಹಸಿ ಹಾಲು ಕುಡಿಬಾರ್ದು, ಅದನ್ನ ಚಲೋತ್ನಾಗೆ ಕಾಶಿ ಕುದಿಸಿನ ಕುಡಿಬೇಕು ಅಂತ ಹೇಳಿ ಅನ್ನುವಂತ ಮಾತು ಹೇಳಿದ್ರು. ಮತ್ತೆ ಹೆಣ್ಮಕ್ಳದ್ದು ಏನು ಬೇರೆ ಆಗಂಗಿಲ್ಲ, ಬಹಳ ಪರಿಸ್ಥಿತಿ ಆಗ್ತದ, ಮತ್ತ ಅವರಿಗೂ ಹಿಂಗ ಗರ್ಭಪಾತ ಆಗುವಂತಹ ಸಾಧ್ಯತೆಗಳು ಇರ್ತಾವ. ಅದಕ್ಕ ಅವರು ನಾನು ಎಲ್ಲ ಕೇಳಿದ್ರಿ ಅಲ್ರಿ ಡಾಕ್ಟರ್ ಸಾಹೇಬ್ರ, ಇಂತಾವೆಲ್ಲ ಸಮಸ್ಯೆ ಇದ್ದಾಗ ಮತ್ತ ನಾವ್ ಏನ್ ಮಾಡ್ಬೇಕ್ರಿ, ಅದ್ರ ಲಕ್ಷಣ ರೀ ತಿಳ್ಕೊಬೇಕಲ್ಲ ನಾವು, ಅದ್ ಹೆಂಗ ಬರ್ತದ, ಹೆಂಗ್ ಹೋಗ್ತದ, ಎಷ್ಟ್ ದಿವಸ ಇರ್ತದ ಮೈಯಾಗ, ಟ್ರೀಟ್ಮೆಂಟ್ ರೀ ಹೆಂಗ್ ಮಾಡ್ಬೇಕು, ಔಷಧ ಅದಾವೇನ್ರಿ, ಹಿಂಗೆಲ್ಲ ಒಂದ್ರ ಮೇಲೆ ಒಂದ್ ಹಂಗೆ ಕೇಳಕ್ಕೆ ಚಾಲು ಮಾಡಿ. ಅವ್ರು ಹೇಳಿದ್ರಿ ಡಾಕ್ಟರ್ ಸಾಹೇಬ್ರು, ನೋಡಪ್ಪ ನೀ ಏನು ಚಿಂತೆ ಮಾಡಬೇಡ, ನಾ ಅವಕಾಶ ಹೇಳ್ತೀನಿ ನಿನಗ, ನೋಡು ಏನಪ್ಪ ಅಂತಂದ್ರ ಅವು ಇಂತಾವ್ ರೋಗಾಣುವದ ಎಂದೆಂದು ಚಿಂತೆನೆ ತೋರ್ಸಂಗಿಲ್ಲ ಅಂತ್ರಿ, ಅವು ಚಿಂತೆನೆ ಗೊತ್ತಾಗಂಗಿಲ್ಲ, ಚಿಂತೆನೆ ಗೊತ್ತಾಗಂಗಿಲ್ಲ. ಒಮ್ಮೆ ಅವು ಕಂದ ಹಾಕದ ಮೇಲೆ ವಿಚಾರ ಮಾಡ್ಬೇಕು ನಾವು, ಇದು ಯಾವ್ದಕ್ಕಾಗ್ಯದ ಅಂತ ಹೇಳಿ. ಇದು ಬಹಳ ವಿಚಾರ ಮಾಡುವಂತದ್ ನೋಡಪ್ಪ, ಲಕ್ಷಣನೇ ತೋರಿಸಲಿಲ್ಲ ಅಂದ್ರೆ ಹ್ಯಾಂಗ್ ಕಂದ ಹಾಕ್ತಂತ ಇಟ್ಕೋ, ನಾನ್ ತಿಳ್ಕೊತೀವಿ ಏನು ಆಗ್ಯದ ಕಂದ ಹಾಕೋದು, ಇನ್ನು ಮುಂದೆ ಹೆಂಗ್ ವಿಚಾರ ಮಾಡ್ಬೇಕು. ಈಗ ನೋಡ್ರಿ ಗೌಡ್ರ, ಈಗ ದನಕ್ಕ ಜ್ವರ ಬರ್ತಾವು, ಮೇವು ತಿನ್ನಂಗಿಲ್ಲ, ಸುಂದಾಗತೈತಿ, ಆಮೇಲೆ ಬರಬಾರ್ದು ಮುಂದಕ್ಕೆ ಕಂದ ಹಾಕ್ತೈತಿ, ಹಿಂಗ ಒಂದ್ ಸ್ವಲ್ಪ ದಿವಸದೊಳಗೆ ಇದೆಲ್ಲ ಆಗಿಬಿಡ್ತದ. ಅವಾಗ ನಾವೇನ್ ಮಾಡ್ಬೇಕು, ಒಂದ್ ಸ್ವಲ್ಪ ಎಚ್ಚರ ಆಗ್ಬೇಕು. ಅಂದ್ರೆ ಕಂದ ಹಾಕ್ಯದ ಅಂತ ಸುಮ್ ಕೂಡಂಗಿಲ್ಲ, ಡಾಕ್ಟರ್ ಬಲ್ಲೋದ ತೋರಿಸ್ಬೇಕಂತೀನಿ. ತೋರಿಸ್ಬೇಕು. ಅಲ್ಲಿ ಅವ್ರು ಏನ್ ಮಾಡ್ತಾರ ಅಂತಂದ್ರ, ಇದ್ ಯಾಕೆ ಹಾಕ್ತಿವಂತ ಹೇಳಿ ಒಂದು ರಕ್ತ ಪರೀಕ್ಷೆ ಮಾಡ್ತಾರ, ಹಾಲಿನ ಪರೀಕ್ಷೆ ಮಾಡ್ತಾರ, ಅದ್ರೊಳಗ ಈ ರೋಗಾಣು ಐತೋ ಇಲ್ಲೋ ಅನ್ನೋದು ಗೊತ್ತಾಗ್ತದ. ಗೊತ್ತಾಯ್ತಪ್ಪ ಅಂತಂದ್ರೆ ನಾವೇನಾರ ಚಿಕಿತ್ಸೆ ಮಾಡಬಹುದು. ನಾ ಕೇಳಿದೆ ಡಾಕ್ಟರ್ ಸಾಹೇಬ್ರೆ, ಚಿಕಿತ್ಸೆ ಐತೇನ ಇದಕ್ಕ? ಇದ್ರ ನಂತರ ಏನ್ ಚಿಕಿತ್ಸೆ ಇಲ್ಲ, ಬರ್ಲಾರ್ದಂಗ ತಡಿಯೋದಕ್ಕೆ ನಾವು ಮಾಡಬಹುದು. ಬಂದ ಮೇಲೆ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತಾರಪ್ಪ. ಈಗ ಕಂದ ಹಾಕಿದ ಆಕಳ ಇತ್ತು ಅಂತ ಇಟ್ಕೊಂಡು ನಾವು ಕಣಿಗೆ ಹೋಯ್ದಿವಿ, ಅವರು ಪರೀಕ್ಷೆ ಮಾಡಿದ್ರು, ಅದಕ್ಕ ಈ ಕಂದ ರೋಗ ಬಂದದ, ಈ ರೋಗಾಣು ಅದ್ರ ಅದ ಅಂತ ಗುರುತಾಯ್ತು ಅಂದ್ರೆ ಮುಂದೇನ್ ಮಾಡ್ಬೇಕು? ಮುಂದ್ ಏನ್ ಮಾಡೋದಿಲ್ರಿ ಗೌಡ್ರ, ನಾವು ಮುಂಜಾಗ್ರತೆಯನ್ನು ಒಂದು ತಗೊಳ್ಬೇಕು. ಏನಪ್ಪ ಅಂತಂದ್ರ, ಯಾವಾಗ್ಲು ಈಗ ಕಂದ ಹಾಕುವ ಟೈಮ್ ನೊಳಗಾಗ್ಲಿ ಅಥವಾ ಈ ದನಗಳ ಜೋಡಿ ಕೆಲಸ ಮಾಡುವಾಗಲಿ ಸ್ವಚ್ಛತೆಯನ್ನ ಕಾಪಾಡಬೇಕು ಒಂದೇದು. ಆಮೇಲೆ ಹಿಂಗ ಏನು ಕರು ಹುಟ್ಟತಿರ್ತದ ಆ ಟೈಮ್ನೊಳಗೆ ಸಹಿತ ನಾವು ಕೈಗೆ ಗ್ಲೌಸ್ ಹಾಕೊಂಡು, ಆಮೇಲೆ ಕವಚ ಅಂತಾರಲ್ರಿ ಕೈಗೆ, ಕೈ ಗ್ಲೌಸ್ ಹಾಕೊಂಡು ಇವನ್ನೆಲ್ಲ ಅದನ್ನ ಉಪಯೋಗ ಪ್ಲಾಸ್ಟಿಕ್ ಒಂದು ಕವರ್ ಹಾಕೊಂಡು ಕೆಲಸ ಮಾಡಬೇಕು. ಅಂದ್ರ ಮಾತ್ರ ರೋಗಾಣುಗಳನ್ನ ನಾವು ದೂರ ಇಡೋದಕ್ಕೆ ಸಾಧ್ಯದ. ಒಂದ್ ವೇಳೆ ಹಿಂಗ ನಮಗ್ ಗೊತ್ತಿರಲಾರ್ದೆ, ನಮಗೇನ್ ಗೊತ್ತಂದ್ರೆ ಅದಕ್ಕೆ ಈ ರೋಗಾಣು ಅದಾವೋ ಇಲ್ಲೋ ಅನ್ನೋದು ಪರೀಕ್ಷೆ ಮಾಡೋದ್ರೆ ಗುರುತಾಯ್ತು ಅಂದ್ರೆ ಆ ಅಕಳಿಗೆ ಏನ್ ಮಾಡ್ಬೇಕು ಅಥವಾ ಎಮ್ಮಿಗೆ ಏನ್ ಮಾಡ್ಬೇಕು? ಹಾ ಬಹಳ ಚಲೋ ಕೇಳಿದ್ರಿ ನೋಡ್ರಿ. ಡಾಕ್ಟರ್ ಸಾಹೇಬ್ರು ಹೇಳಿದ್ರಿ, ಅವ್ರು ಹೇಳಿದಕ್ಕೆ ನನಗೆ ಬಹಳ ಕೆಟ್ಟ ಅನಿಸ್ಬಿಡ್ತೀರಿ. ಹೂನ್ರಿ, ಅದೇನ್ ಹೇಳಿದ್ರಪ್ಪ? ಅಲ್ಲೋ ಶಿವಣ್ಣ, ಈಗ ಕಾಲು ಬ್ಯಾನಿ ಬಾಯಿ ಬ್ಯಾನಿ ಬತ್ತು ದನಗಳಿಗೆ ಅಂತಂದ್ರೆ ಏನ್ ಮಾಡ್ತಿರಪ್ಪ ನೀವು? ಹೌದು, ನಾ ಅಂದೆ ಸಾಹೇಬ್ರು ಅದೆಲ್ಲ ಹುಳ ಸ್ವಚ್ಛ ಮಾಡಿ ಎಲ್ಲ ತೊಳೆದು ನಮ್ಮ ಜವಾರಿ ದನ ಔಷಧಿ ಅದ ಹಾಕ್ತಿವಿ, ನಮ್ ಜವಾರಿ ದನ ಆದ್ರ ಮಾಯ್ತಾವ, ಆದ್ರೆ ಈ ಜರ್ಸಿ ಪರಿಸಿ ಆದ್ರೆ ಏನ್ ಉಪಯೋಗ ಆಗಂಗಿಲ್ರಿ ಅಂತ. ಇದ್ ಹಂಗಲ್ಲೇನಪ್ಪ ಅಂತ ಹೇಳಂತಂದ್ರು, ಇಂಥ ದನ ಫಾರಿನ್ ದೊಳಗೆ ಏನ್ ಮಾಡ್ತಾರ ಅಂತಂದ್ರ ಸೀದಾ ತೆಗದೇ ಬಿಡ್ತಾರ ಅವರು ಅಂತ ಹೇಳಿದ್ರು. ನನಗೂ ದಿಕ್ಕು ತಪ್ಪಾಯ್ತು, ನಾವೇನ್ ಮಾಡ್ಬೇಕಂತ, ನಾವು ತೆಗಿಬೇಕಂತ ಹೇಳ್ತೀನಿ ಕೇಳ್ರಿ ಗೌಡ್ರ. ಅಲ್ಲಿ ಫಾರಿನ್ ದೊಳಗೆ ಅದೇ ಐತಿ ಅಂತ ಸಿಸ್ಟಮ್, ಯಾಕಂತಂದ್ರ ಒಂದೇ ಒಂದು ರೋಗಾಣು ಉಳಿತಪ್ಪ ಅಂತಂದ್ರ ಬೇರೆ ದನಗಳಿಗೆ ಬರ್ತೈತಿ, ನಾಯಿಗಳಿಗೆ ಬರ್ತೈತಿ, ಹಂದಿಗಳಿಗೆ ಬರ್ತೈತಿ, ಕುರಿಗಳಿಗೆ ಬರ್ತೈತಿ, ಆಡುಗಳಿಗೆ ಬರ್ತೈತಿ, ಮನುಷ್ಯರಿಗೆ ಬರ್ತೈತಿ. ಹಂಗಂದಾಗ ಅವ್ರೇನ್ ಮಾಡ್ತಾರಂತಂದ್ರ ಅದನ್ನ ಪೂರಾ ಬೇರೆ ಇಟ್ಟು ತೆಗೆದು ಬಿಡ್ತಾರ, ತೆಗೆದೇ ಬಿಡ್ತಾರ ಅದನ್ನ. ಮತ್ ನಮ್ಮಲ್ಲಿ ಹೆಂಗ್ರಿ ಅಂತಂದ್ರೆ, ಮತ್ ಏನೋ ಮರ ಪುರಾಣ ಕೇಳದ್ಮೇಲೆ ಹಿಂಗೇನ್ ಕೇಳ್ತೀಯ ಅಂತಂದ್ರ, ನಮ್ ದನಗಳೇನ್ ಬೇರೆ, ನಮ್ಮ ಮಂದಿ ಏನ್ ಬೇರೆ, ನಿನಗೆ ಬೈದಿರ್ಬೇಕು ನನಗೆ ಅಂದ್ರು. ಅಲ್ಲ ಇಟ್ಟೆಲ್ಲ ಹೇಳಾಕತ್ತೀನಿ, ಮತ್ ನೀ ಅದನ್ನ ತೆಗೆದು ಬಿಡಬೇಕಪ್ಪ ಅಂತಂದ್ರು. ಅಂದ್ಕೊಳ್ಳಿ ಹೆಂಗ್ರಿ ಸಾಹೇಬ್ರ, ನಮ್ಮಲ್ಲಿ ಹೆಂಗಿದ್ರು ಸಾಧ್ಯ? ಅಲ್ಪ ನೀ ಏನು ಮಂದಿ ಕಾಳಜಿ ಮಾಡ್ತೀವೋ, ದನಗಳ ಕಾಳಜಿ ಮಾಡ್ತೀವೋ, ನಾವು ಎರಡೂ ಕಾಳಜಿ ಮಾಡ್ತೀವ್ರಿ ಅಂತಂದ್ರೆ. ಹಂಗಾದ್ರ ಒಂದು ದನ ಇಲ್ಲ ಅಂತ ಹೇಳಿ ತಿಳ್ಕೊರಿಪ್ಪ, ಒಂದು ದನ ಇಲ್ಲ ಅಂತ ಹೇಳಿ. ಶಿವಣ್ಣ ನನಗ ಡಾಕ್ಟರ್ ಹೇಳದ ಅರ್ಥ ಆತ. ಏನಂತಾರ ಅವರು, ಒಂದ್ ಆಕಳ ಒಂದ್ ಎಮ್ಮೆ ಹಿಂತದ ಬಂದದ ಅಂತಂದ್ರ, ಅದ ಒಂದ್ ಆಕಳ ಎಮ್ಮೆ ತೆಗಿಲಿಲ್ಲ ಅಂತಂದ್ರ ಉಳಿದ ಊರಿನ ಎಲ್ಲಾ ದನಗಳಿಗೂ ಅದು ಬಂತಂದ್ರ ಎಲ್ಲಾನ ತೆಗಿಬೇಕಾಗ್ತದ. ಅದು ತೆಗೆ ಚಲೋನೋ, ಬಂದಿದ್ ಒಂದ್ ತೆಗೆ ಚಲೋನೋ. ಇದು ಬರೋಬರಿ ಡಾಕ್ಟರ್ ಸಾಹೇಬ್ರು ಹೇಳದ್ಮೇಲೆ ನನಗೆ ಅನಸ್ತು, ಹೌದಲ್ಲಪ್ಪ ಬರೋಬರಿ ಅದ. ಮತ್ ನಾವು ಎಲ್ಲರಿಗೂ ಇದನ್ನ ಹೇಳಿ ಇಂಥ ಒಂದು ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಒಂದು ಡೈರಿ ಮಾಡಿರ್ತಾರೆ, ಡೈರಿ ಒಳಗೆ 20-30 ಆಕಳುಗಳು ಇರ್ತಾವ. ಅಲ್ಲಿ ಅಕಸ್ಮಾತ್ ಈ ರೋಗಾಣು ಬಂತು ಅಂತಂದ್ರ ಅದು ಹೆಂಗ್ ಬರ್ತದೆ ಏನು ಒಟ್ಟ ಗೊತ್ತೇ ಆಗಂಗಿಲ್ರಿ. ನೀರಿನಿಂದ ಬರಬಹುದು, ಮೇವಿನಿಂದ ಬರಬಹುದು, ಚರ್ಮದ ಮೂಲಕವಾಗಿ ಬರಬಹುದು, ಗಾಳಿಯಿಂದ ಬರಬಹುದು. ಒಂದರಿಂದ ಒಂದು ದನಕ್ಕೆ ಹರಡುವಂತಹದ್ದು ಸಾಧ್ಯತೆಗಳು ಬಹಳ ಇರ್ತಾವ. ಅದಕ್ಕೆ ಇದನ್ನ ನಾವು ಪರೀಕ್ಷೆ ಮಾಡಬೇಕು. ಮತ್ ಹೆಂಗ್ ಮಾಡೋದ್ರಿ, ಹಿಂಗ ಗೊತ್ತೇ ಆಗುದಿಲ್ಲ ನಾವು ಏನ್ ಮಾಡೋದ್ರಿ ಅಂತಂದ್ರೆ. ನಾನು ಅವರಂದ್ರು ನಿಮ್ಮಲ್ಲಿ ಏನು ದನಗಳದವ, ಪ್ರತಿ ವರ್ಷ ಒಂದು ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ರಿ, ಪ್ರತಿ ವರ್ಷ ರಕ್ತ ಪರೀಕ್ಷೆ ಮಾಡಿಸ್ಬೇಕು ದನಗಳದ್ದು, ಪ್ರತಿ ವರ್ಷ ಹಾಲಿನ ಪರೀಕ್ಷೆ ಮಾಡಿಸ್ಬೇಕು ಅಂತಂದ್ರ ಅದು ಬಂದದೋ ಇಲ್ಲೋ ಅನ್ನೋದು ಗೊತ್ತಾಗ್ತದೆ. ಬಂದಿತ್ತಪ್ಪ ಅಂತಂದ್ರ ಅಕಸ್ಮಾತ್ ಅಂತ ದನಗಳಿಗೆ ನೀವು ಹೊರಗಿಡಬೇಕು, ತೆಗೆದ್ಬಿಟ್ರೆ ಬಹಳ ಚಲೋ. ಶಿವಣ್ಣ ಗೌಡಶಣಿ ಏನಾತ ಗುರುತನ, ಏನಾಯ್ತು ಈಗ ಸಕ್ರೆ ಬೇನಿ ಬಂದಿರ್ತದ? ಹೌದು. ಸಕ್ರೆ ಬೇನಿಗೆ ಏನ್ ಮಾಡ್ತೀವಿ? ಸಕ್ರೆ ತಿನ್ನೋದ ಕಮ್ಮಿ ಮಾಡಿಬಿಡ್ತೇವೆ. ಮತ್ತ ಯಾವಾಗ ನೋಡಿದ್ರೆ ಇಂತ ಅಡ್ಡ ಮಾತಾಡ್ತಾವ ನೋಡಪ್ಪ ಅಂದ್ರ ನಾ ಹೇಳದೇನು, 6 ತಿಂಗಳು ವರ್ಷಕ್ಕೊಮ್ಮೆ ದವಾಖಾನೆ ಹೋಗಿ ಇಂಜೆಕ್ಷನ್ ಟೆಸ್ಟ್ ಮಾಡ್ತೀವಲ್ಲ, ಹಂಗ ಮನುಷ್ಯರಿಗೆ ಹೆಂಗೆ ನಾವು ಕಾಳಜಿ ವಹಿಸ್ತೀವಿ, ದನಕರಿಗಳಿಗೆ ಹಂಗ ಒಯ್ದು ಪರೀಕ್ಷೆ ಮಾಡಿಸ್ತಾ ಇರ್ಬೇಕು. ಇಂತ ಏನಾದ್ರೂ ಕಂಡು ಬಂತು ಅಂದ್ರೆ ಅದನ್ನ ತೆಗೆದ್ಬಿಡು. ಇದು ಸರಳ ನೋಡಪ್ಪ, ಸರಳ. ಅದಕ್ಕ ಡಾಕ್ಟರ್ ಸಾಹೇಬ್ರ ಅಂದ್ರು, ನೋಡಪ್ಪ ಇದು ರೋಗದಿಂದ ಎಷ್ಟೆಲ್ಲ ನುಕ್ಸಾನ ಆಗ್ತಾವ. ನೀವೆಲ್ಲ ಅಗ್ನಿ ಪ್ರೀತಿಯಿಂದ ದಾಣಿ ಮಿಶ್ರಣ ಹಾಕಿರ್ತೀರಿ, ಮೇವ್ ಹಾಕಿರ್ತೀರಿ, ಬೆಳೆಸಿರ್ತೀರಿ, ಚಲೋ ಆಕಳ 6-7 ತಿಂಗಳ ಗಬ್ಬಿದ್ದು ಒಮ್ಮೆ ಹಿಂಗ ದನ್ ಅಂತ ಹೇಳಿ ಹೋಯ್ತಪ್ಪ ಅಂತಂದ್ರೆ ಅದೆಲ್ಲ ನುಕ್ಸಾನ. ಅದ್ರ ನಂತರ ಕರ ಹೋಯ್ತ, ಅದ್ರ ನಂತರ ಹಾಲು ಹೋಯ್ತ, ಅದ್ರ ನಂತರ ಇನ್ನೊಂದು ಹೇಳ್ತೀನಿ ಗೌಡಶಾನಿ ನಿಮಗ, ಅವ್ರು ಯಾಕೆ ತಗಿ ಅಂದಿದ್ದಕ್ಕೆ ಕಾರಣನೂ ಅದರಿ. ಈಗ ಮುಂದ ಈ ದನದಿಂದ ಉಪಯೋಗ ಆಗಂಗಿಲ್ರಿ, ಏನು ಹಾಲು ಬರಂಗಿಲ್ಲ, ಮತ್ತದ ಬೆದಿಗೆ ಬರಂಗಿಲ್ಲ, ಮತ್ತ ಕಟ್ಟುದಿಲ್ಲ, ಉಪಯೋಗಿಲ್ಲ, ಮತ್ತ ಅದರಿಂದ ತ್ರಾಸ ಮಂದಿ. ಅದಕ್ಕ ಅವ್ರೇನಂದ್ರು ಇಲ್ಲ ಇದನ್ನ ತೆಗೆದ್ಬಿಡೋದು ಚಲೋ. ಹೌದಲ್ರಿ, ಮತ್ತ ಬರೋಬರಿ ನ್ಯಾಯ ನೀವು ಹೇಳಿದ್ದು, ಯಾಕಂದ್ರೆ ನಮ್ಮ ಮಾನಸಿಕ ಸ್ಥಿತಿ ನಾವು ಬರೋಬರಿ ಮಾಡ್ಕೋಬೇಕು. ಹೌದಲ್ಲಪ್ಪ, ನಾವು ಇಷ್ಟೆಲ್ಲ ಪ್ರೀತಿಯಿಂದ ಸಾಕಿರ್ತೀವಿ, ಒಮ್ಮೆ ಇದಕ್ಕೆ ಹೆಂಗ್ ಕಳಿಸೋ ಮುಂದೆ ಕಳಿಸ್ರಿ. ಅದೇ ದನಗಳಿಗೆ ಒಂದ್ ಸ್ವಲ್ಪ ಮೇವು ತಿನ್ನಲಿಲ್ಲ ಅಂದ್ರೆ ಮನುಷ್ಯಾಗ ಸಮಾಧಾನ ಆಗಂಗಿಲ್ಲ, ಇಡೀ ದಿನ ಯಾಕೋ ಮೇವು ತಿನ್ನವಲ್ದು ತಿನ್ನವಲ್ದು ಅಂತ ನಾವ ರಾತ್ರಿ ಒಳಗನ ಚಡ್ಪಡಿಸ್ತೀವಿ. ಹೌದಲ್ರಿ, ಮತ್ತ ಬಸವಣ್ಣ ಅಂತ ಹೇಳಿ ಪೂಜಾ ಮಾಡ್ತೀವಿ, ಎಷ್ಟೆಲ್ಲ ಕಾಳಜಿ ಮಾಡ್ತೀವಿ. ನಮ್ಮ ದೇಶದೊಳಗ ಈ ದನಕರುಗಳ ಜೊತೆಗೆ ರೈತರು ಗ್ರಾಮೀಣ ಭಾಗದಲ್ಲಿರೋರು ಒಂದು ಸಂಬಂಧ ಬೆಳೆಸ್ಕೊಂಡಿ, ಆದ್ರೆ ಅವ್ರ ಜೀವ ಅವ್ರ ಜೀವನ ನಮ್ ಜೀವನ ಬೇರೆ ಅಲ್ಲ, ಎಲ್ಲರೂ ಜೊತೆಗೆ ಬದುಕು ಅಂತ ನಾವು ಇನ್ನು ಇಟ್ಕೊಂಡಿ. ಅದಕ್ಕೆ ಇಂತವಾದ್ರೆ ಬಹಳ ಮನಸ್ಸಿಗೆ ತ್ರಾಸ ಆಗ್ತದೆ. ಅದಕ್ಕೆ ಇದು ನಾನು ಕೇಳಿಬಿಟ್ಟಿನ್ರಿ ಡಾಕ್ಟರ್ ಸಾಹೇಬ್ರಿಗೆ, ಒಂದ್ ಸ್ವಲ್ಪ ವಿಜ್ಞಾನನು ಕೇಳಬೇಕಂತ ಇರ್ತದೆ. ಇದು ರೋಗಾಣು ಹೆಂಗ್ ಹೊಟ್ಟೆಗೆ ಹೋಗ್ತದ, ಮುಂದೆ ಏನಾಗ್ತದ, ಕರಕ್ ಹೆಂಗ್ ಬರ್ತದ್ರಿ ಅಂತ ಕೇಳಿದೆ ನಾನು. ಕರ ಸಾಯ್ಬೇಕು ಅಂತಂದ್ರೆ ಅದು ಕರಕ್ ಹೆಂಗ್ ಹೋಗ್ತದ್ರಿ ಅಂತ ಹೇಳಿ ಅಂತಂದೆ. ಅಲ್ಲಪ್ಪ ಶಿವಣ್ಣ ಬಹಳ ಸರಳ ಇದು ಅಂತಂದ್ರು. ಹೆಂಗ್ರಿ ಸರಳ, ಈಗ ಹೊಟ್ಟಿ ಒಳಗೆ ಕರ ಇರ್ತೈತಿ, ಅದಕ್ಕೆ ಕರಕ ಆಹಾರ ನೀರು ರಕ್ತ ಪೂರೈಕೆ ಎಲ್ಲಿಂದ ಆಗ್ತದಪ್ಪ? ಆಕಳಿಂದ ಅಲ್ಲಿ ಒಂದು ಮಾಂಸ ಇರ್ತೈತಿ, ಒಂದು ಬಳ್ಳಿ ಇರ್ತದ ನೋಡ್ರಿ, ಆ ಬಳ್ಳಿ ಮೂಲಕ ತಾಯಿ ಆಕಳಿನಿಂದ ಕರುವಿಗೆ ಹೋಗ್ತದೆ. ಅದ್ರ ಮೂಲಕ ಹೋಗ್ತದ, ಅಲ್ಲಿ ಏನು ರೋಗಾಣುಗಳು ಏನಿರ್ತಾವಲ್ಲ ತಾಯಿ ಹೊಟ್ಟಿ ಒಳಗೆ, ಅಲ್ಲಿ ಹೋಗಿ ಏನು ಏನ್ ಆ ಬಳ್ಳಿ ಇರ್ತದ, ಆ ಮಾಂಸ ಇರ್ತದಲ್ಲ, ಆ ಬಳ್ಳಿ ಮೇಲೆ ಆಕ್ರಮಣ ಮಾಡಿ ಅವು ಕೊಳಿಯುವಂಗ ಮಾಡಿ ಪೂರ್ತಿ ಹದಿಗೆಡಿಸಿ ಬಿಡ್ತಾವ. ಹಿಂಗಾಗಿ ಅದಕ್ಕೆ ರಕ್ತ ಪೂರೈಕೆ ಆಗಂಗಿಲ್ಲ, ಆಹಾರ ಪೂರೈಕೆ ಆಗಂಗಿಲ್ಲ, ಅಲ್ಲೇ ಸತ್ತು ಬಿಡ್ತಾರೆ, ಸತ್ತು ಬಿಡ್ತಾ. ಹಿಂಗಾಗಿ ಒಂದು ಸೃಷ್ಟಿ ನಿಯಮ ಅದ್ರಿ ಗೌಡಶಾನಿ ಮತ್ತೆ ಗೌಡ್ರ. ಏನು ಸೃಷ್ಟಿ ನಿಯಮ, ನಮ್ಮ ದೇಹದೊಳಗ ಯಾವುದೇ ಒಂದು ವಸ್ತು ಬೇಡಾಯ್ತು ಅಂತಂದ್ರ ಅದು ಹೊರಗೆ ಹೋಗ್ಬೇಕು, ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತದೆ, ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಅದು ಜೀವ ಇರೋದನ್ನ ಬೇಕಾಗಿದ್ದು ಬೇಕಾಗಿದ್ದು ವಸ್ತು. ಜೀವ ಹೋಯ್ತು ಅಂತಂದ್ರೆ ಬೇಡದ ವಸ್ತು, ಬೇಡದ ವಸ್ತು ಹೊರಗೆ ಹಾಕು. ಇನ್ನೊಂದ್ ಸರ ಹೇಳ್ತೀನಪ್ಪ, ಇದು ಬೇಡದ ವಸ್ತು ಬೇಕಾಗಿದ ವಸ್ತು ಹೇಳ್ರಿ ಗೌಡ. ಈಗ ಏನ ಕೆಲಸ ಮಾಡ್ತಿರ್ತೀವಿ, ಬಟ್ಟಿಗೆ ಶಿಬಿರ ನಡತದ, ಸ್ವಲ್ಪ ದಿವಸ ನೋಯ್ತದ, ಆಮೇಲೆ ಕೀವ್ ಆಗ್ಬಿಡ್ತದ. ಕೀವ್ ಅಂದ್ರೆ ಏನು, ಆ ಕಿವಿನೊಳಗ ಕಸ ಇರ್ತದ ಶಿಬಿರ, ಅದು ಹೊರಗೆ ಬರ್ತದ, ಎಂಟು ತ್ರಾಸ ಮಾಡುತ್ತೆ ಹೇಳೋದು. ನೀವೇನು ಡಾಕ್ಟರ್ ಹೇಳಿದ್ದೇನು ಕೇಳಿರಿ ಹೆಂಗೆ ಅಲ್ಲಪ್ಪ, ನೀ ಹೇಳ್ತಿರ್ತಲ್ಲ ಅದ್ರಾಗ ಸ್ವಲ್ಪ ವಿಚಾರ ಮಾಡುದು. ಈ ಅವರು ಇದನ್ನ ಹೇಳಿದ್ರಿ ಅಲ್ಲಪ್ಪ ಶಿವಣ್ಣ, ಈಗ ನೋಡು ಕೀವ್ ಅನ್ನುವಂತದ್ದು ಏನಿರ್ತೈತಿ ದೇಹದೊಳಗ, ಅದು ಬೇಡಾದಂತ ವಸ್ತು ನಮಗ, ಗುಳ್ಳಿ ಮೂಲಕರೇ ಹೊರಗೆ ಬರ್ತೈತಿ, ಕುರುದ ಮೂಲಕರೇ ಹೊರಗೆ ಬರ್ತೈತಿ. ಅಂದ್ರ ಏನಪ್ಪಾ ಬಾಡಿ ಅಂದ್ರ ನಮ್ಮ ಶರೀರ ಏನು ಇಟ್ಕೊಳ್ಳೋದಿಲ್ಲ, ಅದಕ್ಕದು ಕಂದ್ ಹಾಕ್ತೈತಿ ಅಂದ್ರೆ ಗರ್ಭಪಾತ ಅದಕ್ಕೆ ಆಗ್ತೈತಿ ಅಂತ ಹೇಳ್ತಂದ್ರು. ಅದಕ್ಕ ಇದೇನು ಅಂತದ್ದು ಅಂಜಿಕೆ ಪಡುವಂತದ್ದು ಏನಿಲ್ಲ, ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಅವರು ಅಗದಿ ಮನ ಮುಟ್ಟುವಂಗೆ ಹೇಳಿದ್ರು ನೋಡ್ರಿ, ಏನಪ್ಪಾ ಅಂತಂದ್ರೆ ನಾವು ಕೆಲಸ ಮಾಡೋರು ಬರಿಗೈಲೆ ಹಿಂಗ ಮುಟ್ಟಬಾರದು, ಯಾವುದೇ ಮಾಂಸ ಇರಲಿ ಏನೇ ಮಾಂಸ ಸರಿಯಾಗಿ ಬೀಳಿಲ್ಲ ಅಂದ್ರೆ ಆ ಟೈಮ್ ಒಳಗೆ ಮುಟ್ಟಬಾರದು, ಅದನ್ನು ಸರಿಯಾಗಿ ಒಯ್ದು ದೂರ ಎಲ್ಲರೆ ತೆಗ್ಗ ತೆಗೆದು ಹೋಗುದು ಬರೋಬ್ಬರಿ ವ್ಯವಸ್ಥೆ ಮಾಡಬೇಕು. ಇದಷ್ಟೇ ಅಂತಲ್ರಿ ಗೌಡ್ರ, ಈಗ ಏನು ಸತ್ತಿರ್ತಾವ ಕರುಗಳಾಗ್ಲಿ ಆಕಳಾಗ್ಲಿ ಎಮ್ಮೆ ಆಗ್ಲಿ, ಅವನ್ ಸರಿಯಾಗಿ ಸಂಸ್ಕಾರ ಮಾಡ್ಬೇಕು, ಅದು ಮುಖ್ಯ. ಏನಾಗ್ತದ್ರಿ ನಿಮ್ ಮನ್ಯಾಗ ಒಂದ್ ಕಡೆ ಬೈಲಿ ಹೋಗಿದ್ ಬಿಡುತ್ತೆ, ಹಳ್ಳದಂಡಿಗೋ ಯಾವ ಕಡೆ ಒಂದ್ ಬೈಲಾಗೋ ಹೋಗಿದ್ ಬಿಡ್ತದಪ್ಪ. ನಾಯಿಗಳು ಬಿಡಂಗಿಲ್ರಿ, ನಾಯಿಗಳು ಹೇಳ್ಕೊಂಡು ಹೋಗ್ತಾವ ಮತ್ತೆ ಅದಕ್ಕೆ ನಾಯಿಗೂ ಬರ್ತದಲ್ಲ, ನಾಯಿಗೂ ಬರ್ತದ್ರಿ, ನಾಯಿಗೂ ಬರ್ತದ ಅಲ್ಲ. ಮತ್ತ ಕೊಟ್ಟಿಗೆದೇನ್ ಹೇಳಿದ್ರಿ, ಹೇಳಿದ್ರಲ್ರಿ ಗೌಡ್ರ ಹೇಳಿದ್ರು, ಕೊಟ್ಟಿಗೆ ಒಳಗ ಏನಪ್ಪಾ ಅಂತಂದ್ರೆ ಸ್ವಚ್ಛಾಗಿ ನಾವು ಇದ್ ಮಾಡ್ಬೇಕು, ಎಲ್ಲಾ ಸ್ವಚ್ಛ ಅಂತಂದ್ರೆ ಬಹಳ ಬೆಸ್ಟ್ ಸ್ವಚ್ಛ ಮಾಡ್ಬೇಕು, ಫಿನೈಲ್ ಗಿನೈಲ್ ಹಾಕಿ ತೊಳೆದು ಅಲ್ಲಿ ಅಕಸ್ಮಾತ್ ಅದು ಮಾಸ ಗಿಸಿ ಬಿದ್ದಿತ್ತಂತಂದ್ರು ಅದನ್ನೆಲ್ಲ ಸ್ವಚ್ಛ ಮಾಡಿ ಬರೋಬ್ಬರಿ ಮಾಡ್ಬೇಕು. ಇಲ್ಲಂತಂದ್ರೆ ಮತ್ತೆ ಇವು ಹರಡ್ತಾವ, ನೀರಿಲ್ಲರೆ ಹರಡ್ತಾವ, ಇಲ್ಲಂದ್ರೆ ಎಲ್ಲರೆ ಈ ನಾಯಿ ಹೋಗಿ ತಿಂದು ಆ ಮೇವಿನ ಮೇಲೆ ಹೋಗಿತ್ತು, ಆ ಮೇವಿ ಮತ್ತ ದನ ತಿಂತು, ಮತ್ತ ದನಕ್ ಬರುದು, ಮತ್ತ ಕಂದ್ ಹಾಕುದು, ಅಲ್ಲೇ ಹಳ್ಳಕ್ಕೆ ಇತ್ತಂದ್ರೆ ಹಳ್ಳದಾಗ ನೀರ್ ಕುಡ್ಲಿಕ್ಕೆ ಹೋಗ್ತದ, ಅದನ್ನ ಹೇಳ್ಕೊಂಡು ಅಲ್ಲಿ ತನಕ ಹೋಗಿರ್ತದೆ, ಹಿಂಗ ಏನಾರ ಆಗ್ತಾವ ಬಿಡ. ನೀರಿನ ಮುಖಾಂತರ ಗಾಳಿ ಮುಖಾಂತರ ಎಲ್ಲಾ ಕಡೆಯಿಂದ ಇದು ಬರ್ತದೆ ಅಂತಂದಂಗ. ಹೌದ್ರಿ ಗೌಡ್ರ, ಆಮೇಲೆ ಇನ್ನೊಂದು ನೆನಪ ಐತಿಲ್ರಿ, ನಾ ಹೇಳಿದ್ದು ಹಾಲು ಮಾತ್ರ ಅಗ್ದಿ ಚಲೋತ್ನಾಗಿ ಕುದಿಸಿ ಕುಡಿಬೇಕು ನೋಡ್ರಿ, ಅದು ಯಾವ್ದೇ ಆಕಳದಿರ್ಲಿ ಮತ್ತೆ ಹೇಳ್ತೀನಿ ನಾನು. ಅಲ್ಲ ಇರ್ಲಿ, ಹಸಿ ಹಾಲು ಕುಡಿಯೋದು. ಇನ್ನೊಂದು ಕೇಳ್ಬೇಕಾಗ್ಯದ ನಿನಗ, ಈಗ ಸಣ್ಣ ಕರಗಳಿರ್ತಾವಿಲ್ಲ, ಕರಗಳಿದ್ದಾಗೇನೆ ಏನಾರ ಇದು ಹೇಳ್ರಿ ಗೌಡಿಶಾನಿ, ಬೀಜದ ಮಾತು ಕೇಳಿದ್ರಿ ನೀವು. ಯಾಕೆಂದ್ರೆ ಕೆಲವೊಂದ್ಸಲ ತಲೆ ಯಾಕಿಂದು ಕೆಲವೊಂದ್ಸಲ ಬಾಯಿ ಓಡ್ತಾವ ನೋಡ್ರಿ. ಸಣ್ಣ ಇದ್ದಾಗ ಎಲ್ಲಾ ಔಷಧಗಳು ನಾಟತಾವ, ಲಸಿಕೆ ಇರ್ತದ್ರಿ, ಲಸಿಕೆ ಹಾಕ್ಸಿದ್ರೆ ಅದೇನು ತೊಂದರೆ ಆಗಂಗಿಲ್ಲ, ಮುಂದದಕ್ಕೆ ಬರಂಗಿಲ್ಲ. ಆದ್ರೆ ದೊಡ್ಡ ದನಗಳಿಗೆ ಹಂಗ ಆಗಂಗಿಲ್ಲ, ಬಂದ್ರ ಅದು ಹೋಗಂಗಿಲ್ಲ, ಬರ್ಲಾರ್ದಂಗ್ ನೋಡ್ಕೊಳ್ಳದೆ ನಮ್ದು ದೊಡ್ಡ ಸ್ಥಾನ ಅಂತ. ಅದಕ್ಕೆ ನಾವು ಅದನ್ನ ವಿಚಾರ ಮಾಡಿ ಬರ್ಲಾರ್ದಂಗ್ ವ್ಯವಸ್ಥೆ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು ಅಂತ ಹೇಳಿ ನೆತ್ತಿ ಮೇಲೆ ಕಟ್ಟದಾಗ ಹೇಳಿಬಿಟ್ರು. ಈಗ ಒಂದು ಕೆಲಸ ಮಾಡ್ಬೇಕು ನೀ, ಏನಂತಂದ್ರ ಇವತ್ತ ನೀನು ಶಿವಣ್ಣಗೆ ಚಾ ಕುಡಬೇಡ. ಏನ್ರಿ ಗೌಡ್ರಿ ಏನ್ ಹೇಳ್ತಾರೆ, ಏ ನಮ್ಮಲ್ಲಿ ಕಂದ ಹಾಕಿದ್ ಹಾಕಿದೇನು ಹಾಲಿಲ್ಲದ್ರು ಚಲೋ ಹಾಲವ, ಚಲೋ ಹಾಲು ಕಾಸಿ ಒಂದ್ ಸ್ವಲ್ಪ ಅದ್ರಾಗ ಚಾಪುಡಿ ಹಾಕ್ಬೇಕು, ಮತ್ತೆ ಮತ್ತೆ ನಿಮ್ಮಿಬ್ರಿಗೆ ಚಾ ಬೇಕು ನೋಡ್, ಚಾ ಇಲ್ಲದ್ರೆ ನಡೆಯೋದಿಲ್ಲ. ಹೌದ್ರಿ ಗೌಡ್ರಿ, ಕಡಿಮೆ ಕುಡಿತಾರೆ ಚಾ, ಅದು ಆಕೆ ಒಬ್ಬಕ್ಕೆ ಕುಡಿತಾ ಅಂದ್ರೆ ಸಕ್ಕರೆ ಚಾಪುಡಿ ಖರ್ಚು ಬಹಳ. ಏನ್ ಕೇಳ್ತಿ ಕೇಳ್ತಿ, ಏನಾರ ಕುಡು ಕುಡು, ಒಟ್ಟು ಚಾರ ಕೊಡು, ಹಾಲಾರ ಕೊಡು, ಕುಡು ನಿನ್ನ ಕೈಲಿಂದ ಚಾರ ಹಾಲಾರ ಕುಡ್ದಂದ್ರೆ ಅವನು ಖುಷಿ ಆಗ್ಬಿಡುತ್ತೆ. ತಗೊಂಡ್ಬರ್ರಿ ಗೌಡ್ ಶನಿವಾರ ಜಲ್ದಿ ಜಲ್ದಿ ತಗೊಂಡ್ಬರ್ತೀನಿ. ತರಿ ತರಿ ತರಿ ತಂದ್ರೆ ತರಿ ಕೊಡ್ರಿ. ಗೌಡ್ರ ಈಗ ಬರೋಬ್ರಿ ಆಯ್ತು ನೋಡ್ರಿ, ಏನ್ ಚಳಾಯ್ತು ಈಗ ಮನ್ಸು ಬಹಳ ರೇಂಜ್ ಮಾಡ್ಕೊಂಡು ಈಗ ಮನ್ಸ್ ಹಗರ ಆಯ್ತಿಲ್ಲ, ಏ ಹಗರ ಆಯ್ತ್ರಿ ಗೌಡ್ರ. ಆದ್ರ ಮತ್ತೆ ನೆನಪಾಯ್ತು ನೋಡ್ರಿ, ನಾಗಪ್ಪಗ್ ಮರಿಬೇಡ್ರಿ ಮತ್ತ ಗೌಡ್ರ. ಏನಾಯ್ತು ನಾಗಪ್ಪಗ್ ಮರಿಬೇಡ್ರಿ ಅಂದೆ, ನಾಗೇಗ್ರಿ ಹೋಗಿ ಜಲ್ದಿ ಅದೇನು ಟ್ರೀಟ್ಮೆಂಟ್ ಕೊಡಿಸೋದ ಕೊಡಿಸ್ಬಿಡ್ರಿ, ಜಲ್ದಿ ಆರಾಮಾಗ್ಲಿ ಹುಡುಗ. ಇದು ಖರೆ ಆದ್ರ ನೋಡ್ರಿ, ನಾಳೆಗೆ ಅವನಿಗೆ ಕರ್ಕೊಂಡು ದವಾಖಾನೆ ಹೋಗ್ತೀನಿ, ಮುಂಜಾನೆ ಜಲ್ದಿ ನೆನಪು ಮಾಡಿ ಒಳ್ಳೇದ್ರಿ. ಹಂಗಾದ್ರೆ ನಾ ಬರ್ಲಿ ಅಂದ್ರ ಆಯ್ತಪ್ಪ. ಪಶು ವೈದ್ಯ ಪ್ರಕಾಶ ಇಂದಿನ ವಿಷಯದ ಕುರಿತು ನುರಿತ ವೈದ್ಯರ ಆಪ್ತ ಸಮಾಲೋಚನೆ. ಇಂದಿನ ಪಶುವೈದ್ಯರು ಬೀದರ್ ಪಶು ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ರವೀಂದ್ರ ಬೋಯರ್. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ಬ್ರುಸೆಲ್ಲಾ ರೋಗದ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಸಾಂಸರ್ಗಿಕ ಗರ್ಭಪಾತ ರೋಗವೆಂದು ಕರೆಯಲ್ಪಡುವ ಈ ರೋಗವು ದನಗಳಲ್ಲಿ ಕಂಡುಬರುವ ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಇದು ನಮಗೂ ಸಹಿತ ಹರಡಬಲ್ಲದು. ಈ ರೋಗದ ಕಾರಣ ಏನಂತಂದ್ರೆ, ಕೆಲವೊಂದು ರೋಗಗಳು ಗರ್ಭಕೋಶದಲ್ಲಿ ಇರುವುದರಿಂದ ಆ ಗರ್ಭಕೋಶದಿಂದ ಈ ರೋಗ ಜಾನುವಾರುಗಳಲ್ಲಿ ಬರುತ್ತವೆ. ಆ ರೋಗಗಳ ಕಾರಣ ಯಾವ ಅಂತಂದ್ರೆ, ಬ್ರುಸೆಲ್ಲಾ ಅಬಾರ್ಟಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಮತ್ತೊಂದು ಬ್ರುಸೆಲ್ಲಾ ಮೆಲಿಟೆನ್ಸಿಸ್ ಅಂತ. ಈ ಎರಡು ಬ್ಯಾಕ್ಟೀರಿಯಾದ ಪ್ರಭೇದಗಳು ಈ ರೋಗವನ್ನು ಮಾಡುತ್ತವೆ. ರೋಗದ ಪ್ರಸಾರ ಹೇಗಾಗುತ್ತೆ ಈ ರೋಗ ಅಂತಂದ್ರೆ, ಈ ಸೋಂಕು ಕಲುಷಿತ ಆಹಾರ ಮತ್ತು ನೀರಿನ ಮೂಲಕ ದೇಹವನ್ನು ಪ್ರವೇಶಿಸಬಲ್ಲದು, ಹಾಗೂ ಶ್ವಾಸ, ಕಣ್ಣು, ಚರ್ಮದಲ್ಲಿರುವ ಗಾಯಗಳ ಮೂಲಕ ಮತ್ತು ವೀರ್ಯದ ಮೂಲಕ ಶರೀರವನ್ನು ಪ್ರವೇಶಿಸಬಲ್ಲದು. ದನಗಳ ಸೂಲಗಿತ್ತಿತನ ಮಾಡುವವರಲ್ಲಿ, ರೋಗಗ್ರಸ್ತ ದನಗಳ ಸಂಪರ್ಕದಲ್ಲಿ ಬರುವವರಲ್ಲಿ ಅತಿ ಹೆಚ್ಚು ಈ ರೋಗ ಬರುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಈ ರೋಗಾಣುಗಳು ಸಾಮಾನ್ಯವಾಗಿ ಗರ್ಭಕೋಶದಲ್ಲಿ ಇರುವುದರಿಂದ ರೋಗಗ್ರಸ್ತ ಜಾನುವಾರುಗಳು ಕಂದು ಹಾಕಿದಾಗ ಅಥವಾ ಕರು ಹಾಕಿದಾಗ ಹೊರಬರುವ ಮಾಂಸ, ಉಲ್ಬದ್ರವ ಮತ್ತು ಹಾಲಿನಲ್ಲಿ ರೋಗಾಣುಗಳು ವಿಪುಲವಾಗಿರುವುದರಿಂದ ಸೋಂಕಿಗೆ ಮೂಲ ಕಾರಣವಾಗಬಲ್ಲದು. ರೋಗಗ್ರಸ್ತ ಜಾನುವಾರುಗಳ ಹಾಲನ್ನು ಕಾಯಿಸಿದೇ ಕುಡಿದಲ್ಲಿ ಈ ರೋಗವು ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ರೋಗದ ಬೆಳವಣಿಗೆ ಹೇಗಾಗ್ತದೆ ಅಂತಂದ್ರೆ, ಆಹಾರ, ನೀರು ಮತ್ತು ಹಾಲಿನ ಮುಖಾಂತರ ದೇಹವನ್ನು ಸೇರುವ ಈ ರೋಗಾಣುಗಳು ರಕ್ತವನ್ನು ಸೇರಿಕೊಂಡು ನಂತರ ಗರ್ಭಾವಸ್ಥೆಯಲ್ಲಿರುವ ಗರ್ಭಕೋಶ, ಕೆಚ್ಚಲು, ವೃಷಣ, ಲಿಂಗಗ್ರಂಥಿಗಳು, ಹಾಲು, ಹಾಲರ ಸಂಘಟಗಳು ಮತ್ತು ಸಂದುಗಳಲ್ಲಿ ಕೇಂದ್ರೀಕೃತಗೊಂಡು ಬಹಳ ಕಾಲದವರೆಗೆ ಉಳಿಯುತ್ತದೆ. ಇದರಿಂದ ಕರುಗಳಲ್ಲಿ ಹಾಲಿನ ಮುಖಾಂತರ ರೋಗಾಣುಗಳು ದೇಹವನ್ನು ಸೇರಿ ಬಹುಕಾಲದವರೆಗೆ ಇರುತ್ತವೆ. ನಂತರ ಯಾವಾಗ ಕರುಗಳು ಬಲಿತು ದೊಡ್ಡದಾದಾಗ ರೋಗಾಣುಗಳು ಗರ್ಭಕೋಶವನ್ನು ಪ್ರವೇಶಿಸಿ ಅಲ್ಲಿ ಅವುಗಳ ಸಂಖ್ಯೆ ವೃದ್ಧಿಯಾಗಿ ಗರ್ಭಕೋಶದ ಒಳಗಿನ ಮಾಂಸ ಮತ್ತು ಕೋಶಿಕೆಗಳನ್ನು ನಾಶಪಡಿಸಿ ಗರ್ಭಪಾತಕ್ಕೆ ಕಾರಣವಾಗುತ್ತದೆ. ಸಾಮಾನ್ಯವಾಗಿ ಗರ್ಭಾವಸ್ಥೆಯ ಕೊನೆಯ ಹಂತದಲ್ಲಿ ಗರ್ಭಪಾತವಾಗುತ್ತದೆ. ಅಂದ್ರೆ ಸಾಮಾನ್ಯವಾಗಿ 5-6 ತಿಂಗಳು ಮೇಲ್ಪಟ್ಟು ಕಂದು ಹಾಕುವುದು ಅಥವಾ ಗರ್ಭಪಾತವಾಗುತ್ತದೆ. 6-7 ತಿಂಗಳು ಅಥವಾ 8 ತಿಂಗಳ ಗರ್ಭ ಧರಿಸಿದ ಜಾನುವಾರುಗಳಲ್ಲಿ ಗರ್ಭಪಾತವಾಗುತ್ತದೆ. ಹೋರಿಗಳಲ್ಲಿ ವೃಷಣದ ಉರಿಯೂತ ಉಂಟಾಗಿ ವೃಷಣದ ಚೀಲವು ನೋವಿನಿಂದ ಕೂಡಿದ್ದು 2 ಪಟ್ಟು ಊದಿಕೊಳ್ಳುತ್ತದೆ. ಕಾಲಿನ ಕೀಲು ಅಥವಾ ಸಂದುಗಳಲ್ಲಿ ಉರಿಯೂತ ಉಂಟಾಗಿ ಊದಿಕೊಳ್ಳುತ್ತದೆ. ನಂತರ ವೃಷಣ ಕಣ್ಮರೆಯಾಗಿ ಅಂತಹ ಹೋರಿಗಳು ನಿಷ್ಪ್ರಯೋಜಕವಾಗುತ್ತವೆ. ರೋಗದ ಲಕ್ಷಣಗಳು ನೀವು ಕಾಣ್ಕೋಬೇಕಂತಂದ್ರೆ, ಜಾನುವಾರುಗಳು ಗರ್ಭಾವಸ್ಥೆಯ ಕೊನೆಯ ಹಂತದಲ್ಲಿ ಗರ್ಭಪಾತವಾಗುತ್ತದೆ, ಅಂದ್ರೆ 5-6 ತಿಂಗಳು ಮೇಲ್ಪಟ್ಟು ಗರ್ಭಪಾತವಾಗುತ್ತದೆ. ಮಾಂಸವು ಒಳಗೆ ಉಳಿದು ಕೊಳೆಯಲು ಪ್ರಾರಂಭಿಸಿ ಗರ್ಭಕೋಶದ ಉರಿಯೂತ ಉಂಟು ಮಾಡುತ್ತದೆ. ಹಾಲಿನ ಇಳುವರಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಮೊಣಕಾಲಿನ ಸಂದುಗಳು ಊದಿಕೊಂಡು ನೋವಿನಿಂದ ಜಾನುವಾರುಗಳಿಗೆ ನಡೆಯಲು ಕಷ್ಟವಾಗುತ್ತದೆ ಮತ್ತು ಬರಡುತನ ಹೆಚ್ಚಾಗುತ್ತದೆ. ರೋಗಿಗಳಲ್ಲಿ ನಪುಂಸಕತೆ ಹೆಚ್ಚಾಗಿ ನಿಷ್ಪ್ರಯೋಜಕವಾಗುತ್ತವೆ. ಯಾಕಂತಂದ್ರೆ ಹೋರಿಗಳಲ್ಲಿ ಈ ಒಂದು ರೋಗಾಣು ವೃಷಣದಲ್ಲಿ ವೃದ್ಧಿಗೊಳ್ಳುವುದರಿಂದ ಅವು ವೀರ್ಯಾಣುಗಳ ಉತ್ಪತ್ತಿಯನ್ನು ಕಡಿಮೆ ಮಾಡುತ್ತವೆ. ಹೀಗಾಗಿ ಹೋರಿಗಳು ನಪುಂಸಕತೆ ಹೆಚ್ಚಾಗಿ ನಿಷ್ಪ್ರಯೋಜಕವಾಗುತ್ತವೆ. ಮನುಷ್ಯರಲ್ಲಿ ಇದೇ ತೆರನಾಗಿ ಮೇಲಿಂದ ಮೇಲೆ ಜ್ವರ ಬರುವುದು, ಸಂಧಿ ಅಥವಾ ಕೀಲು ನೋವು ಉಂಟಾಗುವುದು, ಬೆನ್ನು ನೋವು ಬರುವುದು, ತಲೆ ಸಿಡಿತ ಹೆಚ್ಚಾಗುವುದು ಮತ್ತು ನಪುಂಸಕತೆ ಆಗುತ್ತದೆ. ಈ ಒಂದು ಬ್ರುಸೆಲ್ಲಾ ರೋಗವನ್ನು ಕಂಡುಕೋಬೇಕಂತಂದ್ರೆ ಈ ರೋಗದ ಲಕ್ಷಣಗಳ ಮೇಲೆ ಮತ್ತು ಆ ಒಂದು ಜಾನುವಾರು ರಕ್ತ ಪರೀಕ್ಷೆ ಮೂಲಕ ಮತ್ತು ಹಾಲಿನ ಒಂದು ಪರೀಕ್ಷೆ ಮಾಡುವುದರಿಂದಲೂ ಕೂಡ ಈ ರೋಗವನ್ನು ಕಂಡುಕೊಳ್ಳಬಹುದು. ರೋಗ ಚಿಕಿತ್ಸೆಗೆ ಒಳಪಡಿಸಬೇಕಂತಂದ್ರೆ ಈ ಒಂದು ರೋಗಕ್ಕೆ ಪರಿಣಾಮಕಾರಿ ಔಷಧಿಗಳಿಲ್ಲ. ಆದುದರಿಂದ ಜೀವಾಣು ನಿರೋಧಕಗಳನ್ನು ಉಪಯೋಗಿಸಿದರೂ ಕೆಲವೊಮ್ಮೆ ಈ ಒಂದು ರೋಗವನ್ನು ಹತೋಟಿಯಲ್ಲಿ ತರಲು ಕಷ್ಟಪಡಬೇಕಾಗುತ್ತದೆ. ಆದ್ದರಿಂದ ರೋಗ ನಿಯಂತ್ರಣ ಅಂದ್ರೆ ಇತ್ತೀಚೆಗೆ ಈ ಒಂದು ರೋಗವನ್ನು ತಡೆಗಟ್ಟಲು ಲಸಿಕೆ ಹಾಕಿಸಬೇಕಾಗುತ್ತದೆ. ಈ ಲಸಿಕೆಯನ್ನು 2 ಮಿಲಿಲೀಟರ್ ಅಂದ್ರೆ ಚರ್ಮದ ಕೆಳಗೆ ಕೊಡಬೇಕಾಗುತ್ತೆ. ಗಂಡು ಕರುಗಳಿಗೆ ಯಾವತ್ತು ಈ ಒಂದು ಲಸಿಕೆ ಹಾಕಿಸಬಾರದು. ಗಂಡು ಕರುಗಳಿಗೆ ಈ ಲಸಿಕೆ ಹಾಕಿಸಿದಲ್ಲಿ ಆ ಒಂದು ಏನು ಇದು ಲೈವ್ ವೈರಸ್ ಅಂತೇವೆ, ಈ ಒಂದು ಲಸಿಕೆಯಲ್ಲಿ ಜೀವಂತ ವಿಷಾಣುಗಳು ಇರುವುದರಿಂದ ರೋಗ ಗಂಡು ಕರುಗಳಿಗೆ ಆಗುತ್ತದೆ. ಆದ್ದರಿಂದ ಗಂಡು ಕರುಗಳು ಇವನ್ನೇ ನಾವು ಮುಂದೆ ಹೋರಿಯಾಗಿ ಬಳಸುವುದರಿಂದ ಆ ರೋಗ ಮತ್ತೆ ಹೆಣ್ಣು ಕರುಗಳಿಗೆ ಅಥವಾ ಆಕಳುಗಳಿಗೆ ಅದು ಹರಡುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಗಂಡು ಕರುಗಳಿಗೆ ಯಾವತ್ತೂ ಈ ಒಂದು ಲಸಿಕೆಯನ್ನು ಹಾಕಿಸಿಕೊಡುದು, ಹೆಣ್ಣು ಕರುಗಳಿಗೆ ಮಾತ್ರ ಈ ಲಸಿಕೆಯನ್ನು ಹಾಕಿಸಬೇಕಾಗುತ್ತೆ. ಅದು 8 ತಿಂಗಳ ಒಳಗೆ ಇರುವಂತ ಅಂದ್ರೆ 5 ತಿಂಗಳ ಮೇಲ್ಪಟ್ಟು 8 ತಿಂಗಳ ಕೆಳಗೆ ಇರುವಂತ ಹೆಣ್ಣು ಕರುಗಳಿಗೆ ಮಾತ್ರ ಈ ಲಸಿಕೆಯನ್ನು ಹಾಕಿಸಬೇಕಾಗುತ್ತೆ. ಈ ಲಸಿಕೆ ಅಪಾಯಕಾರಿ ಆಗಿರುವುದರಿಂದ ಲಸಿಕೆ ಹಾಕುವವರು ಕೈಚೀಲಗಳನ್ನು ಕನ್ನಡಕವನ್ನು ಹಾಕಿಕೊಂಡು ಜಾನುವಾರುಗಳಿಗೆ ಲಸಿಕೆ ಮಾಡಬೇಕು. ಸೂಲಗಿತ್ತಿ ಮಾಡುವಾಗ ಸರಿಯಾದ ಸ್ವಚ್ಛತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ಯಾಕಂತಂದ್ರೆ ಇಲ್ಲಿ ನಾವು ಮಾಡುವಾಗ ಏನು ದ್ರವ ಸುರಿಯುವಿಕೆ ಇರುತ್ತದೆ, ಆ ದ್ರವದಲ್ಲಿ ರಕ್ತದಲ್ಲಿ ಈ ಒಂದು ಬ್ರುಸೆಲ್ಲಾ ರೋಗಾಣುಗಳು, ಬ್ರುಸೆಲ್ಲಾ ಅಬಾರ್ಟಸ್ ಅನ್ಬಹುದು, ಆ ರೋಗಾಣುಗಳು ನಮ್ಮ ದೇಹದಲ್ಲಿ ಅಥವಾ ನಮ್ಮ ಕೈ ಮೇಲೆ ಅಥವಾ ಚರ್ಮದ ಮೇಲೆ ಇರುವಂತಹ ಗಾಯಗಳ ಮೂಲಕ ನಮ್ಮ ರಕ್ತವನ್ನು ಸೇರಿಕೊಂಡು ನಮಗೆ ಈ ರೋಗ ತರಬಹುದು. ನಮ್ಮಲ್ಲಿನೂ ಕೆಲವೊಂದು ಇದೇ ತರದ ಜಾನುವಾರುಗಳು ಯಾವ ತರ ಆಗುತ್ತೆ ಅದೇ ತರ ನೋವು ಅಥವಾ ಲಕ್ಷಣಗಳು ಕಂಡುಬರುತ್ತವೆ. ಮತ್ತು ಇದರಿಂದ ಇವನ್ನ ಉಪಸುಕತೆ ಆಗುವುದರ ಕಾರಣ ಯಾವಾಗಲೂ ಸೂಲಗಿತ್ತಿ ಮಾಡುವವರು ಸ್ವಚ್ಛತಾ ಕ್ರಮಗಳನ್ನು ಅನುಸರಿಸಿದಲ್ಲಿ ಈ ಒಂದು ರೋಗವನ್ನು ಮನುಷ್ಯರಿಗೆ ಹರಡದಂತೆ ತಡೆಗಟ್ಟಬಹುದು. ಹಳ್ಳಿಗಳಲ್ಲಿ ಇವತ್ತಿಗೂ ಕೆಲವೊಂದು ಪದ್ಧತಿಗಳಿದ್ದಾವೆ. ಹಸಿ ಹಾಲನ್ನು ಸೇವಿಸುವುದು, ಇದರಿಂದ ಹಾಲಿನ ಮೂಲಕ ಈ ರೋಗಾಣುಗಳು ದೇಹವನ್ನು ಸೇರಬಹುದು. ಆದ್ದರಿಂದ ಹಸಿ ಹಾಲನ್ನು ಯಾವತ್ತೂ ಸೇವಿಸಬಾರದು. ಅಂತಹ ಹಾಲನ್ನು ಬಾಯ್ಲ್ ಮಾಡಿದಲ್ಲಿ ಅಥವಾ ಕಾಯಿಸಿದಲ್ಲಿ ಈ ರೋಗಾಣುಗಳು ಸಾವನ್ನಪ್ಪುವುದರಿಂದ ಬಿಸಿ ಹಾಲಿನಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. ಹಸಿ ಹಾಲನ್ನು ಯಾವತ್ತು ಸೇವಿಸಬಾರದು. ಹೀಗೆ ಈ ಒಂದು ಬ್ರುಸೆಲ್ಲಾ ರೋಗವನ್ನು ನಾವು ತಡೆಗಟ್ಟಬಹುದು ಮತ್ತು ತಡೆಗಟ್ಟಲು ತಾವು ಸಹಾಯ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಈ ಲಸಿಕಾ ಒಂದು ಪದ್ಧತಿ ಏನು ಸರ್ಕಾರ ಜಾರಿಗೆ ತಂದಿದೆ, ಇದನ್ನು ತಾವು ಖಂಡಿತವಾಗಿ ಹಾಕಿಸಿದ್ದಲ್ಲಿ ಮುಂದೆ ಬರುವಂತ ಒಂದು ಕರುಗಳು ಅಥವಾ ಮುಂದೆ ಅದ ಹೋರಿಗಳನ್ನು ಬಳಸುವಾಗ ಯಾವುದೇ ರೋಗಗಳು ಒಂದು ಜಾನುವಾರಿಂದ ಇನ್ನೊಂದು ಜಾನುವಾರುಗಳಿಗೆ ಸೋಂಕು ತಗಲದಂತೆ ಈ ರೋಗವನ್ನು ತಡೆಗಟ್ಟಬಹುದು. ಧನ್ಯವಾದಗಳು. ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶುವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2254442. ಬೀದರ್ನ ಎಸ್ಟಿಡಿ ಕೋಡ್ 08482. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಈ ಕಾರ್ಯಕ್ರಮ ತಮಗ ಹೆಂಗ ಅನಿಸ್ತು ಅನ್ನೋದನ್ನ ನಮಗ ಎಸ್ಎಂಎಸ್ ಮೂಲಕ ತಿಳಿಸಬಹುದು. ನಮ್ಮ ಮೊಬೈಲ್ ನಂಬರ್ 944482300070. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರ. ಎತ್ತೆಮ್ಮಿಯಾಕಳು ರೈತನ ಮಕ್ಕಳು, ಎತ್ತೆಮ್ಮಿಯಾಕಳು ರೈತನ ಮಕ್ಕಳು, ಸಲಹೋ ಆತನ ಚುಕ್ಕೋಳ, ಸಲಹೋ ಆತನ ಚುಕ್ಕೋಳ, ಜ್ಞಾನಿ ವ್ಯಾಸರಿಕ್ಯಾಗ ಸರಿಕ್ಯಾಗ ಮಮತೆಯ ತೋರಿದರ, ಬ್ಯಾನಿ ಬ್ಯಾಸರಿಕ್ಯಾಗ ಮಮತೆಯ ತೋರಿದರ, ಆನಂದದ ಹೊಳೆಯು. ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ಆನಂದದ ಹೊಳೆಯು ಹರದಂಗ. ತಬಲಾ ಸಾಥ್ ನೀಡಿದವರು ಸಾತಲಿಂಗಪ್ಪ ದೇಸಾಯಿ ಕಲ್ಲು. ಸಂಕಲನ ಶೋಭಾ ಎನ್ ವಕೀಲ್. ಬಿಳಿಯತ್ತ ಮಾನಿಂಗ, ಕರಿಯತ್ತ ಕಾಳಿಂಗ. ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿಯವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಕರಿಯತ್ತ ಕಾಳಿಂಗ. ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಬಿಳಿಯತ್ತ ಮಾನಿಂಗ, ಬಿಳಿಯತ್ತ ಮಾನಿಂಗ, ಬಿಳಿಯತ್ತ ಮಾನಿಂಗ. ಇದುವರೆಗೆ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಕೇಳಿದ್ರಲ್ಲ. ಕಾರ್ಯಕ್ರಮದ ಕೊನೆಗೆ ಜಗದೇವಪ್ಪ ಗಡೇದ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳೋಣಂತ. ಹೋಗುತ್ತೀಯದೋ ಕಾಯ ವ್ಯರ್ಥ, ಇದರ ಅನುಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತೀಯದೋ ಕಾಯ ವ್ಯರ್ಥ, ಇದರ ಅನುಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತ ನಂತರ ದಿನವು ಏಳು ಜನ್ಮಾಂತರದ ದಿನವು ಹಿಂಗ ಹೇಳಲ್ಲೆ ಹೋದವೋ ನಿನಗಿಲ್ಲ ನೆನವು ಏಳು ಜನ್ಮಾಂತರದ ದಿನವು ಹಿಂಗ ಹೇಳಲ್ಲೆ ಹೋದವೋ ನಿನಗಿಲ್ಲ ನೆನವು ಏಳು ಜನ್ಮಾಂತರದ ಭೋಗಲಂ ಪಟ ಸುಖ ಘನವು ಭೋಗಲಂ ಪಟ ಸುಖ ಘನವು ಭವರೋಗದ ಮರಣಕ್ಕ ಆದಿ ನಿಯರವು ಭವರೋಗದ ಮರಣಕ್ಕ ಆದಿ ನಿಯರವು ಹೋಗುತ್ತೀಯದು ಕಾಯ ವ್ಯರ್ಥ ಅನುಭವ ಹೋಗುತ್ತೀಯದು ಕಾಯ ವ್ಯರ್ಥ ಬದುಕೇನು ಮಾಡಿರಿಯೋ ಇಲ್ಲಿ ಸುಳ್ಳೆ ಮುದುಕಾಗಿ ಹೋದೆಲ್ಲ ಚಿಹುಚ್ಚ ಮರುಳೆ ಬದುಕೇನು ಮಾಡಿರಿಯೋ ಇಲ್ಲಿ ಚಿಹುಚ್ಚ ಮರುಳೆ ಬದುಕೇನು ಮಾಡಿರಿಯೋ ಇಲ್ಲಿ ಅದಕ್ಕೆ ಸದ್ಯ ನದರಿತ್ತು ನೋಡಿಕೋ ಉದಸಿದಿಯಾವಲ್ಲಿ ಹೋಗುತ್ತೀಯದು ಕಾಯ ವ್ಯರ್ಥ ಇದರ ಅನುಭವ ತಿಳಿದವ ಯೋಗೀಶ ಮಾತ ಹೋಗುತ್ತೀಯದು ಕಾಯ ವ್ಯರ್ಥ ಇನ್ನಾದರ ತಿಳಕೊಂಡ ತಮ್ಮ ಮುನ್ನ ಓ ನಾಮ ಶಿವ ಎಂಬ ಮಂತ್ರದ ಮಹಿಮ ಇನ್ನಾದರ ತಿಳಕೊಂಡ ತಮ್ಮ ಓ ನಾಮ ಶಿವ ಎಂಬ ಮಂತ್ರದ ಮಹಿಮ ಇನ್ನಾದರ ತಿಳಕೊಂಡ ಪಾಪ ಪುಣ್ಯ ಅನ್ಯ ಕರ್ಮ ಪಾಪ ಪುಣ್ಯ ಅನ್ಯ ಕರ್ಮ ಸುಳಿದಾರೆ ಶಿಶು ನಾಳ ದಿಶಾನ ಮಹಿಮ ತೀಳ ಸುಳಿದಾರೆ ಶಿಶು ನಾಳ ದಿಶಾನ ಮಹಿಮ ಹೋಗುತ್ತೀಯದು ಕಾಯ ವ್ಯರ್ಥ ಹೋಗುತ್ತೀಯದು ಕಾಯ ವ್ಯರ್ಥ ಇದರ ಅನುಭವ ತಿಳಿದವ ಅನುಭವ ತಿಳಿದವ ಅನುಭವ ತಿಳಿದವ ಯೋಗಿ ಸಮರ್ಥ ಹೋಗುತ್ತೀಯದು ಕಾಯ ವ್ಯರ್ಥ ಇಲ್ಲಿ ತನಕ ಜಗದೇವಪ್ಪ ಗಡೇದ್ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನು ಆಲಿಸಿದ್ರಲ್ಲ. ಈಗ ಇನ್ನೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ. ಸಂದೇಶ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 30%, ರಾಯಚೂರು, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ 35, ಕೊಪ್ಪಳ ಜಿಲ್ಲೆ ಒಳಗ 60, ಬಳ್ಳಾರಿ ಜಿಲ್ಲೆ ಒಳಗ 40 ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ 50% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ, ಆದರೆ ಮೋಡ ಮುಸುಕಿದ ವಾತಾವರಣವನ್ನು ನಾವು ನೋಡಬಹುದು. ಹೀಗಾಗಿ ಎಲ್ಲೋ ಕೆಲವು ಕಡೆ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಇರ್ತಾವ ಅನ್ನೋದನ್ನ ಗಮನಿಸಬೇಕು. ವಿಶೇಷವಾಗಿ ಕೊಪ್ಪಳ ಜಿಲ್ಲೆ ಒಳಗ